ಭೂರಿ ಮೋಕ್ಷವ ಪಡವ ಜ್ಞಾನವ ತೋರಿಕೊಡುವುದು ನಿಜ ಗುಣಿಯ ಕೈವಲ್ಯಮಿ ಜಗಕ್ಕೆ ಈ ಜಗಕ್ಕೆ ಬೋಧಿಸಿದ ನಿಜ ಬೋಧ ಬೋಧಿಸಿದ ನಿಜ ಬೋಧ ಬೋಧ ಬೋಧಿಸಿದ ನಿಜ ಬೋಧ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬೋಧಿಸಿದ ನಿಜ ಬೋಧ ಸಾಧಿಸಿ ನಡದೆ ಸಾಧನದಿಂದ ಸಾಧಿಸಿ ನಡದೆ ಸಾಧಿಸಿ ನಡದೆ ಸಾಧನದಿಂದ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ಆಧಾರ ಚಕ್ಕದೋಳು ನಾಲ್ಕು ದಳದ ಅಕ್ಷರ ಕಮಲ ಆಧಾರ ಚಕ್ರದೊಳು ನಾಲ್ಕು ದಳ ಅಕ್ಷರ ಕಮಲ ನಕಾರ ಪ್ರಣಮ ನಕಾರ ಪ್ರಣಮ ಆಚಾರ ಲಿಂಗ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ಸ್ವಾದಿಷ್ಟ ಚಕ್ರದೋಳು ಸ್ವಾದಿಷ್ಟ ಚಕ್ರದೋಳು ಆರು ದಳದ ಅಕ್ಷರ ಕಮಲ ಆರು ದಳದ ಅಕ್ಷರ ಕಮಲ ಮಕಾರ ಪ್ರಣಮ ಮಕಾರ ಪ್ರಣಮ ಗುರುಲಿಂಗ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ಮಣಿಪುರ ಚಕ್ರದೊಳು ಮಣಿಪುರ ಚಕ್ರದೊಳು ಹತ್ತು ದಳದ ಅಕ್ಷರ ಕಮಲ ಹತ್ತು ದಳದ ಅಕ್ಷರ ಕಮಲ ಶಿಖರ ಪ್ರಣಮ ಶಿಖರ ಪ್ರಣಮ ಶಿವಲಿಂಗ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ಅನಹಾತ ಚಕ್ರದೋಳು ಅನಹಾತ ಚಕ್ರದೋಳು ಹನ್ನೆರಡು ದಳ ದಕ್ಷರ ಕಮಲ ಹನ್ನೆರಡು ದಳ ದಕ್ಷರ ಕಮಲ ವಕಾರ ಪ್ರಣಮ ಕಮಲಿಂಗ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ವಿಶುದ್ಧಿ ಚಕ್ಕದೊಳು ವಿಶುದ್ಧಿ ಚಕ್ಕದೊಳು ಹದಿನಾರು ದಳದ ಅಕ್ಷರ ಕಮಲ ಹದಿನಾರು ದಳದ ಅಕ್ಷರ ಕಮಲ ಯಕಾರ ಪ್ರಣಮ ಯಕಾರ ಪ್ರಣಮ ಪ್ರಸಾದ ಲಿಂಗ ಬೋಧಿಸಿದ ನಿಜ ಬೋಧ ನಿಜ ಬೋಧ ಬಾಧೆ ಹೋಯಿತು ಮನದ ಅಗ್ನಿಯ ಚಕ್ರದೊಳು ಅಗ್ನಿಯ